ಹಿಡಿತದಲ್ಲಿ ನಾಲೋ ಮೋಹಂ ರಗಿಲೆನು ರಗಿಲೆನು ನೆಪ್ಪಲ್ಲಿ ಪ್ರೇಮೆ ಪೊಂಗಿ ಪಿಲಿಚೆನು ಪಿಲಿಚೆನು ಆಸಲ್ಲಿ ನಾಲೋ ಪ್ರಾಣಂ ಪೋಸೆ ಶ್ವಾಸೆ ನೋವೈ ಪೋತೆ ಐ ಪೋತೆ ನಾಗುಂಡೆ ಪಟ್ಟು ಪರುಪೈ ಪೋದ ಕೂಡ ನೀ ಕೂಡ ವೇಣು ವೆಂಟೆ ಉಂಟಾನೆ ವಚ್ಚೈ ಇಟು ವಚ್ಚೈ ಚಳಿ ನಿನ್ನು ಬೀಡಿ ನೇನು ಇಂಕ ಪುನೆ ಪೋನೆ ಪೋಲೆ ಏದೋ ಏದೋ ಪೆರಿಗೆನು ಪೆರಿಗೆನು ವರದಲ್ಲಿ ನಾಲೋ ಮೋಹಂ ರಗಿಲೆನು ರಗಿಲೆನು ನಿಪ್ಪಲ್ಲಿ ಪ್ರೇಮೆ ಪುಂಗಿ ಪಿಲಿಚೆನು ಪಿಲಿಚೆನು ಆಸಲ್ಲಿ ನಾಲೋ ಪ್ರಾಣಂ ಪೋಸೆ ಶ್ವಾಸೆ ನೋವೈ ಪೋತೆ ಐ ಪೋತೆ ನಾಗುಂಡೆ ಪಟ್ಟು ಪರುಪೈ ಪೋದ ಕೂಡ ನೀ ಕೂಡ ವೇಣು ವೆಂಟೆ ಉಂಟಾನೆ ವಚ್ಚೈ ಇಟು ವಚ್ಚೈ ಚೇಳಿ ನಿನ್ನು ವೇಡಿ ನೇನು ಇಂಕ ಪೋನೆ ಪೋನೆ ಪೋಲೆ What happened?